ಮೇನ್ ರೀಸನ್ ಅಂದ್ರೆ ಅದರಲ್ಲಿರೋ ಅನುಪಯುಕ್ತ ಸೂಕ್ಷ್ಮಾಣು ಜೀವಿಗಳೇನಿದೆ ಅದನ್ನ ನಾವು ರಿಮೂವ್ ಮಾಡಬೇಕಾಗುತ್ತೆ. ಪ್ಯಾಶರೀಕರಣ ಬಾಯ್ಲಿಂಗ್ ಅಂತ ಹೀಟ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅದು ಸಾಮಾನ್ಯವಾಗಿ ಕುಂಠಿತಗೊಳ್ಳುತ್ತೆ ಅದು ಬೇರೆ ಆರ್ಗನಿಸಮ್ಸ್ ಅಥವಾ ಸೂಕ್ಷ್ಮಾಣು ಜೀವಿಗಳು. ಪ್ಯಾಶರೀಕರಣ ಆದ್ಮೇಲೆ ಅದನ್ನ ಆರ್ಲಿಕ್ಕೆ ಬಿಡಬೇಕು 30-40 ಡಿಗ್ರಿಗೆ. ಕಾಯ್ಬೇಕು. ಸೊ 30-40 ಡಿಗ್ರಿಗೆ ಸಾಮಾನ್ಯವಾಗಿ ಉಗುರು ಬೆಚ್ಚಗೆ ಅಂತ ಹೇಳ್ತಾರೆ. ಆ ಟೆಂಪರೇಚರ್ ಬಂದ್ಮೇಲೆ ನಾವು ಮೊಸರನ್ನ ಹೆಪ್ಪ ಹಾಕಬೇಕು. ರೈತರಿಗೆ ಗೊತ್ತೇ ಇದೆ, ನಾವು ವೈಜ್ಞಾನಿಕ ನೆಲೆಯಲ್ಲಿ ಹೇಳಿದ್ರು ಕೂಡ ಉಗುರು ಬೆಚ್ಚಗಿರ್ಬೇಕು ನೋಡು ಹೆಪ್ಪ ಹಾಕುವಾಗ ಅಂತ ಹೇಳ್ತಾರೆ. ಹೌದು, ಹಾಲನ್ನ ಆರ್ಲಿಕ್ ಬಿಟ್ಟಿದ್ದಾದ್ಮೇಲೆ ಹೆಪ್ಪ ಹಾಕ್ಬೇಕು 1-2% ಹಾಕ್ಬಿಟ್ಟು ಅದರಲ್ಲಿರೋ ಆರ್ಗನಿಸಮ್ಸ್ ಅಥವಾ ಸೂಕ್ಷ್ಮಾಣು ಜೀವಿಗಳೇನಿದೆ ಅದು ಲ್ಯಾಕ್ಟೋಕೋಕಸ್, ಲ್ಯಾಕ್ಟೋಬ್ಯಾಸಿಲಸ್, ಲ್ಯೂಕೋನೋಸ್ಟಾಕ್, ಸ್ಟೆಪ್ಟೋಕೋಕಸ್, ಈ ತರ ತುಂಬಾ ಆರ್ಗನಿಸಮ್ಸ್ ಇರುತ್ತೆ. ಸೊ ಆ ಆರ್ಗನಿಸಮ್ಸ್ ಏನ್ ಮಾಡುತ್ತೆ, ಫರ್ಮೆಂಟೇಷನ್ ಅಂತ ಹೇಳ್ತಾರೆ, ಹುದುಗುವಿಕೆ. ಆ ಪ್ರೋಸೆಸ್ ಇಂದ ಹಾಲನ್ನ ಮೊಸರಿಗೆ ಕನ್ವರ್ಟ್ ಮಾಡುತ್ತೆ. ಕನ್ವರ್ಟ್ ಮಾಡಕ್ಕೆ ಅದನ್ನ ಫಸ್ಟ್ ಮಿಕ್ಸ್ ಮಾಡಿದ ತಕ್ಷಣ ಅಥವಾ ಹೆಪ್ಪ ಹಾಕಿದ ತಕ್ಷಣ ಏನ್ ಮಾಡ್ಬೇಕು ಅಂದ್ರೆ ಚೆನ್ನಾಗಿ ಕಲಸ್ಬೇಕು. ಅಲ್ಲ, ಕೆಲವೊಮ್ಮೆ ಹೇಳ್ತಾರೆ ಹೆಪ್ಪ ಹಾಕಿದ್ರೆ ಸಾಕು ಕಲಸಬೇಕಾಗಿಲ್ಲ ಅಂತ, ಅಂದ್ರೆ ನೀವು ಹೇಳುದು ಕಲಸಬೇಕು. ಕಲಸಿದ್ರೆ ಏನಾಗುತ್ತೆ ಅಂದ್ರೆ ನೀವ್ ಏನ್ ಹೆಪ್ಪ ಹಾಕ್ತೀರಾ ಅದು ಎಲ್ಲದಕ್ಕೂ ಅವೈಲೇಬಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ 1 ಲೀಟರ್ ತಗೊಂಡಿದ್ದೀರಾ ಹಾಲು ಅಂದ್ರೆ ಆ ಪೂರ್ತಿ 1 ಲೀಟರ್ ಹಾಲ್ಗೆ ಅದು ಮಿಕ್ಸ್ ಆಗ್ಬೇಕು. ಇಲ್ಲಾಂದ್ರೆ ಮೇಲೆ ಮಾತ್ರ ಆಗುತ್ತೆ, ಒಂದೊಂದ್ಸಲ ಆಗುತ್ತೆ. ಒಂದೊಂದ್ಸಲ ಏನಾಗುತ್ತೆ, ಬರೀ ಮೇಲೆ ಮಾತ್ರ ಫರ್ಮೆಂಟೇಷನ್ ಆಗಿ ಇನ್ಕಂಪ್ಲೀಟ್ ಅಥವಾ ಇನ್ಸಫಿಶಿಯಂಟ್ ಅಂತ ಹೇಳ್ತಾರೆ. ಆ ತರ ಫರ್ಮೆಂಟೇಷನ್ ಆದ್ರೆ ಪ್ರಾಡಕ್ಟ್ ಎಕ್ಸೆಪ್ಟ್ ಆಗಲ್ಲ, ಅಂದ್ರೆ ಮಾರ್ಕೆಟಿಂಗ್ ಬಂತು ಅಂತಂದ್ರೆ ಪ್ರಾಡಕ್ಟ್ ಅನ್ನ ಕನ್ಸ್ಯೂಮರ್ಸ್ ಎಕ್ಸೆಪ್ಟ್ ಮಾಡಲ್ಲ. ಹೌದು, ಗ್ರಾಹಕರಿಗೆ ಸಿಗುವಾಗವೇ ಒಂದು ಉತ್ತಮವಾಗಿರ್ತಕ್ಕಂತ ಒಂದು ಉತ್ಪನ್ನವಾಗಿ ಕೊಡಬೇಕಾದ್ರೆ ಅದೆಲ್ಲ ಕಡೆ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗ್ಬೇಕು ಆದ್ರೆ ಒಳ್ಳೇದು. ಮನೇಲಾದ್ರೆ ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ, ಬಟ್ ಕಮರ್ಷಿಯಲ್ ಅಂತ ಏನ್ ಮಾರ್ಕೆಟಿಂಗ್ ಅಂತ ಬರುತ್ತೆ, ಮಾರುಕಟ್ಟೆಗೆ ನಾವು ಮಾಡಬೇಕು ಅಂದ್ರೆ ಮಿಕ್ಸಿಂಗ್ ಅನ್ನ ಸಾಮಾನ್ಯವಾಗಿ ನಾವು ಪಾಲಿಸಬೇಕು. ಚೆನ್ನಾಗಿ ಕಲಸಿದ ಮೇಲೆ ಮತ್ತೆ ಏನ್ ಮಾಡಬೇಕು? ಚೆನ್ನಾಗಿ ಕಲಸಿದ ತಕ್ಷಣ ಅದನ್ನ ಡಿಸ್ಟರ್ಬ್ ಮಾಡದೇ ಇರತ್ತರ ಅಂದ್ರೆ ಮತ್ತೆ ಅದನ್ನ ಮಿಕ್ಸ್ ಮಾಡಬಾರ್ದು. ಒಂದ್ಸಲ ಮಿಕ್ಸ್ ಮಾಡಿ ಇಟ್ಬಿಡ್ಬೇಕು ಸೈಡ್ಗೆ. ಸೊ 30-37 ಸಾಮಾನ್ಯವಾಗಿ ರೂಮ್ ಟೆಂಪರೇಚರ್ ಅಂತ ಏನ್ ಹೇಳ್ತೀವಿ ಆ ಟೆಂಪರೇಚರ್ ಅಲ್ಲಿ 16-18 ಗಂಟೆ ಬಿಟ್ಬಿಡ್ಬೇಕು ಅದನ್ನ, ಮತ್ತೆ ಮುಟ್ಟಂಗಿಲ್ಲ ಅದನ್ನ. ಆವಾಗ ಮೊಸರಾಗುತ್ತೆ. ಮೊಸರಾಗುತ್ತೆ. ಕೆಲವೊಮ್ಮೆ ಫ್ರಿಜ್ ನಲ್ಲಿ ಇಡ್ತಾರಲ್ಲ, ಅದು ಸರಿಯಾ? ಫ್ರಿಜ್ ನಲ್ಲಿ ಇಡೋದು ಯಾವಾಗ ಅಂದ್ರೆ ಹುದುಗಿವಿಕೆ ಆದ್ಮೇಲೆ, ಹುದುಗಿವಿಕೆ ಆಗೋಕ್ ಮುಂಚೆನೆ ನೀವು ಫ್ರಿಜ್ ಅಲ್ಲಿ ಇಡಂಗಿಲ್ಲ. ಅದ್ ಯಾಕೆ ಇಡ್ತಾರೆ ಅಂತಂದ್ರೆ ಆ ಹುದುಗುವಿಕೆ ಪ್ರೋಸೆಸ್ ಏನಾಗಿರುತ್ತೆ ಅದು ಸ್ಟಾಪ್ ಮಾಡಕ್ಕೆ ಅದನ್ನ ಫ್ರಿಜ್ ಅಲ್ಲಿ ಇಡ್ತಾರೆ. ನೀವು ಮೊದಲೇ ಇಟ್ಟರೆ ಏನಾಗುತ್ತೆ, ಆರ್ಗನಿಸಮ್ಸ್ ಫರ್ಮೆಂಟ್ ಆಗಲ್ಲ ಅಥವಾ ಹುದುಗುವಿಕೆ ಪ್ರೋಸೆಸ್ ಏನಾಗುತ್ತೆ ಅದು ಕಂಪ್ಲೀಟ್ ಆಗಲ್ಲ. ಸರಿಯಾಗಿ ಅದು ಕಲಸಿಕೊಂಡು ಏನು ನಾವು ನಿರೀಕ್ಷೆ ಮಾಡ್ತೇವೆ ಆ ರೀತಿ ಪ್ರಾಡಕ್ಟ್ ಬರಲ್ಲ, ನಿರ್ದಿಷ್ಟವಾದ ಪ್ರಾಡಕ್ಟ್ ಬರಲ್ಲ. ಅದೇ ತರ ಇನ್ನೊಂದು ಪ್ರಾಡಕ್ಟ್ ಅನ್ನ ನಾವು ಮಾಡಬಹುದು, ಯೋಗರ್ಟ್ ಅಂತ ನೀವು ಮೊದಲೇ ಕೇಳಿರೋ ಹಾಗೆ. ಯೋಗರ್ಟ್ ವೆಸ್ಟರ್ನ್ ಪ್ರಾಡಕ್ಟ್ ಅಥವಾ ಪಾಪ್ಯುಲರ್ ಪ್ರಾಡಕ್ಟ್ ಅಂತ ಹೇಳಿದ್ವಿ. ಸೊ ಅದನ್ನ ಮಾಡೋ ವಿಧಾನ ಸೇಮ್ ಇದೆ, ಮೊಸರು ಯಾವ ತರ ಮಾಡ್ತೀವಿ ಅದೇ ತರ ಮಾಡ್ತೀವಿ. ಹಸಿ ಹಾಲಿನ ಪಾಶ್ಚೀಕರಣ ಮಾಡಿ ಅದನ್ನ ಒಂದ್ ಸ್ವಲ್ಪ ಹೊತ್ತು ಆರ್ಲಿಕ್ ಬಿಟ್ಟು ಸೆಂಟಿಗ್ರೇಡ್ನಲ್ಲಿರಬೇಕು 30-40 ಸಾಮಾನ್ಯವಾಗಿ ಉಗುರು ಬೆಚ್ಚಗೆ. ಆಮೇಲೆ ಹೆಪ್ಪನ್ನ ಹಾಕಬೇಕಾದ್ರೆ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಮೊಸರಿನಲ್ಲಿ ಯಾವ ಮೊಸರು ಇದೆ ಹಿಂದೆ ದಿನದ ಮೊಸರನ್ನೇ ಹಾಕ್ತಿವಿ. ಬಟ್ ಇದು ಯೋಗರ್ಟ್ ಮಾಡಬೇಕಾದ್ರೆ ಏನ್ ಮಾಡ್ತೀವಿ, ಸ್ಟೆಪ್ಟೋಕೋಕಸ್ ಥರ್ಮೋಫಿಲಸ್ ಮತ್ತೆ ಲ್ಯಾಕ್ಟೋಬೆಸಿಲಸ್ ಬಲ್ಗ್ಯಾರಿಕಸ್ ಅಂತ 2 ಆರ್ಗನಿಸಮ್ ಅಥವಾ ಸೂಕ್ಷ್ಮಾಣು ಜೀವಿ ಮಾತ್ರ ಉಪಯೋಗಿಸ್ತೀವಿ. ಅದನ್ನ 1:1 ಆ ಪ್ರಮಾಣದಲ್ಲಿನ ಹಾಕೋದು. ಅಂದ್ರೆ ಎಷ್ಟು ಹಾಲಿದೆ ಅಷ್ಟೇ, ಹಾಲಲ್ಲ, 2 ಸೂಕ್ಷ್ಮಾಣು ಜೀವಿಗಳು 1:1 ಅಂದ್ರೆ 1 1 ml ಹಾಕಿದ್ರೆ ಇನ್ನೊಂದು 1 ml. ಇದನ್ನು ಚೆನ್ನಾಗಿ ಕಲಸಬೇಕು, ಅಲ್ಲ ಹಾಗೆ ಕಲಸಬೇಕು. 2 ಚೆನ್ನಾಗಿ ಕಲಸ್ಬಿಟ್ಟು 2 ಸೇಮ್ ರೇಷಿಯೋ ಅಲ್ಲಿ ಯೂಸ್ ಮಾಡಬೇಕು. ಪ್ರತಿಶತ 1 ಜಾಸ್ತಿ ಆಯ್ತು ಇನ್ನೊಂದು ಕಡಿಮೆ ಆಯ್ತು ಅಂದ್ರೆ ಪ್ರಮಾಣ ಸಮಾನವಾಗಿರ್ಬೇಕು, ಇಲ್ಲಾಂದ್ರೆ ಪ್ರಾಡಕ್ಟ್ ಕರೆಕ್ಟ್ ಆಗಿ ಬರಲ್ಲ. ಅದಾದ್ಮೇಲೆ ಚೆನ್ನಾಗಿ ಕಲಸ್ಬಿಟ್ಟು ಅದನ್ನ ಮತ್ತೆ ಇನ್ಕ್ಯುಬೇಷನ್ ಅಂತ ಇಡ್ತಾರೆ. ಇನ್ಕ್ಯುಬೇಷನ್ ಅಂದ್ರೆ ಆ ಸೂಕ್ಷ್ಮಾಣು ಜೀವಿಗಳು ಏನ್ ಹಾಕಿರ್ತೀವಿ ಅದನ್ನ ಬೆಳೆಯಕ್ಕೆ ಬಿಡಬೇಕು. ಅದು 40°C ಅಂತ ಸಾಮಾನ್ಯವಾಗಿ ನಾವು ಇಡ್ತೀವಿ ಯೋಗರ್ಟ್. ಇಟ್ಟ ತಕ್ಷಣ 4-6 ಗಂಟೆಲಿ ಅದು ಯೋಗರ್ಟ್ ಆಗಿ ಪ್ರಾಡಕ್ಟ್ ಆಗಿ ಡೆವಲಪ್ ಆಗುತ್ತೆ ಅಥವಾ ಪ್ರಾಡಕ್ಟ್ ರೆಡಿ ಇರುತ್ತೆ. ಇದನ್ನು ಶೀತಲೀಕರಣದಲ್ಲಿ ಇಡಬಹುದು ಹೇಗೆ? ಮತ್ತೆ ಇದು ಹುದುಗಿಕೆ ಆದ್ಮೇಲೆ ಇಡಬಹುದು, ಅದಕ್ಕಿಂತ ಮುಂಚೆ ಇಟ್ಟರೆ ನಮಗೆ ಪ್ರಾಡಕ್ಟ್ ಬರಲ್ಲ. ಅಂದ್ರೆ ಈ ವಿಧಾನವನ್ನ ಅನುಸರಿಸಿ ಯೋಗರ್ಟ್ ಅನ್ನ ಮಾಡಬಹುದು. ಇದು ಹೆಚ್ಚಾಗಿ ಪಾಶ್ಚಾತ್ಯ ದೇಶಗಳಲ್ಲಿ ಜನಪ್ರಿಯವಾಗಿರ್ತಕ್ಕಂಥದ್ದು. ಭಾರತದವರು ಕೂಡ ಬೇಕಾದ್ರೆ ಈ ರೀತಿಯ ಒಂದು ಕ್ರಮವನ್ನು ಅನುಸರಿಸಿ ಮಾಡಬಹುದು. ಇದು ಕೂಡ ಆರೋಗ್ಯಕ್ಕೆ ಒಳ್ಳೇದು. ಆರೋಗ್ಯಕ್ಕೆ ಇದು ಒಳ್ಳೇದು. ಇದನ್ನ ಆಕ್ಚುಲಿ ಪ್ರೋಬಯೋಟಿಕ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಪ್ರೋಬಯೋಟಿಕ್ ಅಂದ್ರೆ ನಮ್ಮ ದೇಹಕ್ಕೆ ಉಪಯುಕ್ತವಾಗತಕ್ಕಂತ ಸೂಕ್ಷ್ಮಾಣು ಜೀವಿಗಳು. ಇದು ಪ್ರಾಡಕ್ಟ್ ಮಾಡೋದಲ್ದೇನೆ, ಇವಾಗ ನಾನು ಆಲ್ರೆಡಿ ಹೇಳಿರೋ ಹಾಗೆ ಅಂದ್ರೆ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು ಅಥವಾ ಹುದುಗಿಸಿದ ಉತ್ಪನ್ನಗಳು ನಮ್ಗೆ ಡೈಜೆಷನ್ ಜೀರ್ಣಕ್ರಿಯೆನ ಹೆಚ್ಚಿಸ್ತವೆ, ಆಮೇಲೆ ಕಿಣ್ವಗಳ ಉತ್ಪಾದನೆಯಲ್ಲಿ ಸಹಕರಿಸ್ತವೆ ಅಂತ ಆರ್ಗನಿಸಮ್ನ ನಾವು ಪ್ರೋಬಯೋಟಿಕ್ ಅಂತ ಸ್ಪೆಷಲ್ ಆಗಿ ಹೇಳ್ತೀವಿ. ಅಂದ್ರೆ ಹುದುಗಿಸಿದ ಹಾಲಿನ ಉತ್ಪನ್ನಗಳನ್ನ ನಾವು ಸೇವಿಸುವುದರಿಂದ ರೋಗದಿಂದ ನಿರ್ಮೂಲನೆ ಆಗ್ತದೆ ಒಂದಷ್ಟು, ಜೊತೆಗೆ ನಮ್ಮ

ಉದ್ದಿನ ಬೇಳೆ ತಗೊಂಡು ನಾವು ಹೇಗೆ ದೋಸೆ ಮಾಡ್ತೀವೋ ಅದೇ ರೀತಿಯಾಗಿ ರಾಗಿ ಹಿಟ್ಟಿಂದನೂ ಸಹ ನಾವು ದೋಸೆಯನ್ನ ಮಾಡಬಹುದು. ರಾಗಿಯನ್ನಾದ್ರೂ ಆಗ್ಬೋದು, ರಾಗಿ ಹಿಟ್ಟಿಂದನಾದ್ರೂ ಆಗ್ಬೋದು. ನಾವು ಯಾವ ರೀತಿ ಒಂದು ಸಾಂಪ್ರದಾಯಿಕ ದೋಸೆ ಮಾಡ್ತೀವಿ ಅದೇ ರೀತಿ ಮಾಡ್ಬೋದು. ಕೆಲವು ಮಕ್ಕಳಿಗೆ ಒಮ್ಮೆಗ್ಲೇನೆ ರಾಗಿ ದೋಸೆ ಅಥವಾ ರಾಗಿ ಅಂತ ಆದ್ರೆ ಕೆಲವೊಬ್ಬರಿಗೆ ಒಮ್ಮೆಗ್ಲೇನೆ ಒಂದು ಜೀರ್ಣಶಕ್ತಿಯಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಉಂಟಾತಂದ್ರೆ ರಾಗಿಯ ಜೊತೆಗೆ ಒಂದ್ ಸ್ವಲ್ಪ ನಾವು ಬೇರೆ ಧಾನ್ಯಗಳನ್ನು ಸಹ ನಾವು ಬಳಕೆ ಮಾಡಬಹುದು. ಉದಾಹರಣೆಗಾಗಿ ಅಕ್ಕಿ, ಒಂದು ನಾವು 3 ಕಪ್ ಅಕ್ಕಿಯ ರಾಗಿಯನ್ನ ನಾವು ಉಪಯೋಗಿಸ್ತಾ ಇದ್ರೆ ಅದರಲ್ಲಿ 1 ಕಪ್ ಅನ್ನ ನಾವು ಅದನ್ನ ನಾವು ಬದಲಿಸಿಬಿಟ್ಟು ಉಪಯೋಗಿಸ್ಬೋದು. ಇದು ಏನಕ್ಕೆ ಅಂದ್ರೆ ರಾಗಿ ಅನ್ನ ಪದಾರ್ಥಗಳನ್ನ ಅವರು ಇಷ್ಟಪಟ್ಟು ತಿನ್ನಲಿಕ್ಕೆ. ರಾಗಿ ದೋಸೆ ಆಗಿರ್ಬೋದು ಅಥವಾ ರಾಗಿಯ ಒಂದು ಪಡ್ಡ ಆಗಿರ್ಬೋದು, ಇವು ಅತಿ ಹೆಚ್ಚು ರುಚಿಕರ ಮತ್ತು ಹೆಚ್ಚು ಪೌಷ್ಟಿಕಯುತ ಇರುವಂತಹ ಒಂದು ಆಹಾರ ಅಂತಾನೆ ಹೇಳ್ಬೋದು. ರಾಗಿ ಹುದುಗಿಸಿದ ಆಹಾರಗಳನ್ನ ಅಥವಾ ರಾಗಿಯಿಂದ ಮೊಳಕೆ ಬಂದಿರೋ ಆಹಾರಗಳನ್ನ ಹೆಚ್ಚು ಬಳಸೋದ್ರಿಂದ ಇದರಲ್ಲಿರುವಂತಹ ಒಂದು ಪ್ರೋಟೀನ್ ಅಂಶ ಅಂದ್ರೆ ಸಸಾರಜನಕ ಅಂಶ ನಮ್ಮ ದೇಹಕ್ಕೆ ಹೆಚ್ಚು ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸಾಂಪ್ರದಾಯಿಕ ಕೆಲವೊಂದು ತಿನಿಸುಗಳನ್ನು ಸಹ ರಾಗಿಯಿಂದ ಮಾಡಬಹುದು. ಉದಾಹರಣೆಗೆ ಅಂದ್ರೆ ರಾಗಿ ಚಕ್ಲಿ ಆಗಿರ್ಬೋದು, ರಾಗಿ ಉಂಡೆ ಆಗಿರ್ಬೋದು, ರಾಗಿ ನಿಪ್ಪಟ್ಟು ಆಗಿರ್ಬೋದು, ಅಥವಾ ರಾಗಿಯ ಒಂದು ಸಾಂಪ್ರದಾಯಿಕ ಆಹಾರ ಅಂತ ರಾಗಿ ಕಿಲ್ಸ ಅಂತ ಹೇಳ್ತಾರೆ. ಅಂದ್ರೆ ರಾಗಿಯ ಒಂದು ಸಿಹಿಯ ಒಂದು ಹಲ್ವಾ ಟೈಪ್ ಸಹ ಇದು ಮಕ್ಕಳಿಗೆ ಮಾಡಿ ನಾವು ಕೊಡ್ಬೋದು. ಈಗ ದೋಸೆ ಮಕ್ಕಳು ಇಷ್ಟಪಡೋದು ರಾಗಿ ದೋಸೆಯನ್ನ, ಯಾವುದೇ ದೋಸೆ ಅಂತಂದ್ರೆ ಗರಿಗರಿ ಆಗಿರ್ಬೇಕು ಅಂದ್ರೆ ಕುರುಕುರು ಆಗಿರ್ಬೇಕು ದೋಸೆ. ಈ ರಾಗಿಯಿಂದ ದೋಸೆಯನ್ನ ಮಾಡುವಾದ್ರೆ ಗರಿಗರಿ ದೋಸೆ ಆಗ್ಬೇಕಾದ್ರೆ ಏನ್ ಅದಕ್ಕೆ ಸೇರಿಸ್ಬೇಕಂತ ಹೇಳ್ತಿರ್ತಾವ? ಅಕ್ಕಿ ದೋಸೆ ಮಾಡ್ಬೇಕಾದ್ರೆ ಅವಲಕ್ಕಿ ಸೇರಿಸ್ತಾರೆ. ಒಂದ್ ಅವಲಕ್ಕಿ ಸೇರಿಸ್ತಾರೆ. ಅವಲಕ್ಕಿ ಸೇರಿಸಿದ್ರೆ ಸ್ವಲ್ಪ ಮೃದುವಾಗಿ ಬರುತ್ತೆ. ಆದ್ರೆ ನಮಗೆ ರಾಗಿ ದೋಸೆಯಲ್ಲಿ ಅವಲಕ್ಕಿ ಸೇರಿಸುವಂತ ಏನು ಪ್ರಕ್ರಿಯೆ ಬೇಕಾಗಿಲ್ಲ ಅಂತ ಹೇಳ್ತೇನೆ. ಯಾಕಂದ್ರೆ ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ನೀರ್ ಹಿಡಿದಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಇರುತ್ತೆ. ಆದ್ರೆ ಅಕ್ಕಿಯಲ್ಲಿ ನಾರಿನಾಂಶದ ಪ್ರಮಾಣ ಕಡಿಮೆ ಇರುತ್ತೆ. ಆದ್ರಿಂದ ನಾವು ಅವಲಕ್ಕಿಯನ್ನ ಸೇರಿಸ್ಬಿಟ್ಟು ಮಾಡ್ತೀವಿ. ಆದ್ರೆ ಈಗ ನಾವು ರಾಗಿನ ನಾವು ನೀವು ಹೇಳಿದ ಹಾಗೆ ಕ್ರಿಸ್ಪಿಯಾಗಿ ಬರ್ಬೇಕಂತಂದ್ರೆ ನಾವು ರಾಗಿಯ ಒಂದು ದೋಸೆ ಮಾಡ್ಬೇಕಾದ್ರೆ ನೆನೆಸ್ಬೇಕಾದ್ರೇನೆ ಅದು ಮೊದಲು ಚೆನ್ನಾಗಿ ನೆನೆಬೇಕು. ರಾಗಿ ದೋಸೆ ಅಕ್ಕಿ ದೋಸೆ ಹಾಗೆ 6 ತಾಸು ನೆನೆಸೋಂಗಿಲ್ಲ, 8-10 ತಾಸು ನೆನೆಸ್ಬೇಕು. ಕಾಳನ್ನ ಉಪಯೋಗಿಸ್ತಾ ಇದ್ರೆ ಹಿಟ್ಟಾದ್ರೆ 6 ತಾಸು ಸಾಕು. ಇದರ ಜೊತೆಗೆ ನಾವು ಮಸಾಲೆ ದೋಸೆ ಮಾಡ್ತೀವಿ ಅಂದ್ರೆ ಕಡಲೆ ಬೇಳೆ ಹಾಕೋ ಅಥವಾ ಬೇರೆ ಒಂದೆರಡು ಬೇಳೆಗಳನ್ನ ನಮಗೆ ಪೌಷ್ಟಿಕವಾಗಿ ಬರ್ಲಿಕ್ಕೆ ಅಲಸಂದೆ ಕಾಳು ಹಾಕೋಬಹುದು ಅಥವಾ ಬೇರೆ ಒಂದೆರಡು ತೊಗರಿ ಬೇಳೆ ಸಹ ನಾವು ಸೇರಿಸಬಹುದು. ಒಳ್ಳೇದು ಡಾಕ್ಟರ್ ಕವಿತಾ ಉಳ್ಳಿಕಾಶಿ ಅವರೇ, ಕೊನೆಯದಾಗಿ ಏನ್ ಹೇಳ್ತೀರಿ ನಮ್ಮ ಕೇಳುಗರಿಗೆ ಈ ಒಂದು ರಾಗಿ ದೋಸೆ ಮತ್ತು ರೊಟ್ಟಿ ಬಗ್ಗೆ? ರಾಗಿಗೆ ಎಲ್ಲರೂ ಮೂಗು ಮರಲಿಕ್ಕೆ ಕಾರಣ ಅದರಲ್ಲಿ ಅದರದ ಕಪ್ಪು ಬಣ್ಣ. ಕಡು ಕಪ್ಪಾದ್ರೂ ಅದರ ಪೌಷ್ಟಿಕತೆ ಮಹತ್ವ ಕಂಪೇರ್ ಮಾಡಿದಾಗ ಬೇರೆ ಎಲ್ಲ ಧಾನ್ಯಗಳು ಅದರಲ್ಲಿ ಪ್ರಮುಖವಾಗಿ ನಮ್ಮ ಒಂದು ಏನ ಹೈಲಿ ಪಾಲಿಶ್ ರೈಸ್ ಕಂಪೇರ್ ಮಾಡಿದಾಗ ಬಹಳ ಹೆಚ್ಚು ಹೆಚ್ಚಂತದೆ. ಈಗಿನ ಮಕ್ಕಳಿಗೆ ಇದು ಅತಿ ಹೆಚ್ಚು ಅವಶ್ಯಕತೆ ಇರುವಂತ ಒಂದು ಆಹಾರ. ಯಾಕಂದ್ರೆ ಕಿರುಧಾನ್ಯಗಳಲ್ಲಿ ಕೇವಲ ಬರೀ ಒಂದು ನಾರಿನಾಂಶ ಅಥವಾ ಒಂದು ಡಯಾಬಿಟಿಸ್ ರೋಗಿ ಅವರಿಗೆ ಅಷ್ಟೇ ಅಲ್ಲ, ಇದು ಆಹಾರದಲ್ಲಿ ಪ್ರೋಟೀನ್ ಅಂಶ ಆಗಿರ್ಬೋದು ಬೇರೆ ಖನಿಜಾಂಶಗಳು ಜಾಸ್ತಿ ಇರೋದ್ರಿಂದ ಬೇರೆ ಧಾನ್ಯಗಳನ್ನು ಹೋಲಿಸಿದಾಗ ಜಾಸ್ತಿ ಇರೋದ್ರಿಂದ ಇದು ಒಂದು ಒಳ್ಳೆಯ ಆಹಾರ ಅಂತ ಅನ್ಬಹುದು. ಇದರ ಕಿರುಧಾನ್ಯಗಳನ್ನ ನಾವು ದಿನನಿತ್ಯ ಉಪಯೋಗಿಸಿ ಯಾವುದೇ ಆಗ್ಲಿ ಕಿರುಧಾನ್ಯಗಳು ದಿನನಿತ್ಯ ನಾವು ಮಕ್ಕಳಿಗೆ ಅಥವಾ ನಾವು ಉಪಯೋಗಿಸ್ತಾ ಇದ್ರಲ್ಲಿ ನಮಗೆ ಸಕ್ಕರೆ ರೋಗ ಆಗಿರ್ಬೋದು ಅಥವಾ ಯಾವುದೇ ಕ್ಯಾನ್ಸರ್ ಆಗಿರ್ಬೋದು ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಇದ್ರ ಬರುವಂತ ಪ್ರಮಾಣ 40% ಕಡಿಮೆ ಆಗುತ್ತೆ. ಆದ್ರಿಂದ ಕಿರುಧಾನ್ಯಗಳನ್ನು ಅಟ್ಲೀಸ್ಟ್ 3 ದಿನವಾದ್ರೂ ಬೆಳೆಸ್ಬೇಕಂತೇಳಿ ನಾನು ಕೋರ್ಕೊಳ್ತೇನೆ. ಒಳ್ಳೇದು, ಇದುವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಗಿಯಿಂದ ವಿಶೇಷವಾಗಿ ದೋಸೆ ಮತ್ತು ರೊಟ್ಟಿಯನ್ನ ಯಾವ ರೀತಿ ತಯಾರಿಸಬಹುದು ಅಂತಕ್ಕಂತ ವಿಷಯವನ್ನು ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಪಡೆ ಹೈ ಗಾಂವ್ ಚಲ್ ಪಡಾ ಇಂಡಿಯಾ ಗೇಹೂ ಧಾನ್ ಬಾಜರಾ ಜವಾರ್ ಕೇ ಮೈದಾನೋ ಮೇ ಛೋಟೇ ಛೋಟೇ ಧಂದೇ ಯಾ ಬಡೇ ಕಾಮೋ ಮೇ ಫೂಲೋ ಕೇ ಪರಿಹಾಸ್ ಸಬ್ಜಿಯೋ ಕೇ ಬಾಗಾನೋ ಮೇ ಸೋಲಾರ್ ಬದಲ್ ರಹಾ ಹೈ ರಾತ್ ಕೋ ಉಜಾಲೋ ಮೇ ಫೈನಾನ್ಶಿಯಲ್ ಇನ್ಕ್ಲೂಷನ್ देश की मुख्य धारा से जोड़ रहा है नाबार्ड. गांव बढ़े तो देश बढ़े. चल पड़े हैं गांव, चल पड़ा इंडिया. ಇದುವರೆಗೂ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಕಾರ್ಯಕ್ರಮದ ಪ್ರಸ್ತುತಿ ಡಾ ವಿಜಿ ಮಾವಲತ್ತಿ, ಸಹಕಾರ ಬಿ ನರಸಿಂಹಲು. ರಾಯಚೂರು, ಕಲಬುರಗಿ ಹಾಗೂ ಹೊಸಪೇಟೆ ಕೇಂದ್ರದಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಈಗ ಕೇಳೋಣ ನದಿ ಸಿನ್ನೂರಿನ ಹನುಮಂತರಾವ್ ಜಮಾದಾರ್ ಹಾಗೂ ಸಂಗಡಿಗರಿಂದ ಗೀಗೆ ಪದವನ್ನು. ಪತಿಯ ಸೇವಾ ಮಾಡಿ ದುಡಿದಾಳ ಪತಿವರ್ತ ಬಾಯಿ, ಭಾರತೀಯ ಸೋಳಾನೆ ಕೊರತೆ ಇಲ್ಲ ಸುರುತಿ ರೂಪಾಯಿ. ತ್ರಿತಾಳದಾಗಿದ್ದಿಲ್ಲ ತ್ರಿಲೋಕದ ಅಜಿನ ಸಮಾನ, ತ್ರಿಮೂರ್ತಿಯ ಕೂಸ್ ಮಾಡಾಡ್ಸಲ ಕೂಸ್ ಮಾಡಿ ನೋಡಿ ತತ್ತಿಸ್ಬೋದು ದೇವತ್ರ ಅಲ್ಲ ಮಾಡಿ ತ್ರಾಯಿ ತ್ರಾಯಿ. ಗಂಡನ ಹೊರತ ಅನ್ಯ ದೇವರ ಇಲ್ಲದ ತಿಳದಾಳ, ಗಂಡನ ಗುರು ಅಂದು ಗಂಡನ ಪಾದ ನಿತ್ಯ ತೊಳದಾಳ, ಗಂಡನ ತೀರ್ಥ ಕುಡಿದು ಏಸೋ ದಿನ ಕಾಲ ಕಳೆದ. ಗಂಡನಿಂದ ಸಂಭ್ರಮಾಯಿತು ಕಂಡಳಪ್ಪ ಸಾಯುಜ ಮುದ್ದಣ್ಣನ ಆಧಾರದಿಂದ ಹಸರ ಝಂಡ ಹಚ್ಚಿ ಬೆಳೆದ, ಕಂಡು ಕರ್ಮದ ಮಟ್ಟಿ ಪಾಪ ಪಾದ ಇಟ್ಟು ತುಳಿದಾಳ. ಅನಿಸಾತ್ರಿ ಋಷಿ ತಮ್ಮ ಆಶ್ರಮದಾಗ ಇರ್ತೀರಪ್ಪ, ಈಶ್ವರ ಭಾವದ ಮೆಚ್ಚಿ ಸವಿನರ್ಧಂತ ಪುಣ್ಯ ಘಳಸಾಳ, ಸಾರ್ವಭೌಮದಾಗ ತನ್ನ ಕೀರ್ತಿ ಸಾರ್ಯಾಳ, ಪತಿ ಪಾದ ತೊಳೆದು ಪಾದ ಭಸ್ಮ ಮೈಗೆ ಧರಿಸಾಳ. ಅನಿಸ ಮಗಳು ಅನಲಯ್ಯ ಹರಣದಾಗ ತದಕೊಂತೀಳು, ಆರಣ ಕಂಕಿ ಹಚ್ಚಿದ ಮಹಾತ್ಮ ತೋರ್ಸ, ಕಂಡನ ತೀರ್ಥ ಚಲ್ಲಿ ಮಗಳಿ ಗುಳಿಸಿ ಅಗ್ನಿ ಆರ್ಷ. ಕಂಡನ ತೀರ್ಥ ಚಲ್ಲಿ ಮಗಳಿ ಗುಳಿಸಿ ಅಗ್ನಿ ಆರ್ಷ. ತಗೊಂಡ ಸಂಗಮ ಸ್ವರ್ಗ ಪಾದ ಚಣ, ಸ್ವರ್ಗ ಪಾದ ಚಣ, ಶಿವ ಬ್ರಹ್ಮ ವಿಷ್ಣುನ ದರ್ಶನ. ಕತ್ತಿಸ ಕೋಟಿ ದೇವತ್ರ ಸಭೆ ನೆರೆದ ಹೋಗಿದ ನಾರದ, ತಂಬೂರಿ ಕಾಯಿ ಬರೆದ ಗಾನ ಮಾಡಿ ರಸಿಕ, ಗಾನ ಮಾಡಿ ರಸಿಕ, ಗಾಂಧರ್ವ ಗಣ್ಯಕರ ವಸಿಕ. ಸರಸ್ವತಿಯ ಸರಸ್ವತಿಯ ಲಕ್ಷ್ಮಿ ತಗನಾಳು ಇಟ್ಟಿ ಆ ಮೂರು ನೋಡಿ ಬಿತ್ತರಾಗಿ ಹಾದ್ರಸವ ಮುರುಗ ಮನಗ ಮಾತಾಡ್ತಾಳ ಸರಸ್ವತಿಯ ಲಕ್ಷ್ಮಿ ತರದ ಮಾತ ಕೇಳ ಪಾರ್ವತಿಯ ಒಂದು ಮನಸ್ಸು ಮೂಗದ ಮರ್ತಲಗದ ಪ್ರತಿವಾರತ ಅನಿಸೈ ಹಳಾಂತ ಸತ್ತಲಗದ ಬಂದು ನಿಂತು ಕೂಗಿದ ನಾರದ ಕೇಳಿ ಹತ್ತಿದವ್ರಿಯ ಹುರಿದೈದಾಗ ಬಿಡಬಾರದ ಬಿಡದ ಸತ್ತವಾಣಿ ಸರಸ್ವತಿಯ ಅಣಿಯಿಟ್ಟು ಪಾರ್ವತಿ ಗಾಂಧಳು ಜಾನಿ ಕೈಗಳಿಗೆ ಸ್ವರ್ಗ ಮಂಚಕ ಬರಗೊಡಬಾರದ ಸ್ತ್ರೀಯ ವೇಣಿ ಮಾಗನು ಮಾರಾಣಿ ಮಾತು ಬಿಡಬಾರದ ಕೇಳಿ ಬಾಣ ಬಡದಂಗಾಗಿ ತವ್ವ ಆಸ ಇಡಬಾರದ ಆಣಿ ಇಟ್ಟು ಒಬ್ಬರು ಕೊಬ್ಬರು ಮುಣದರಪ್ಪ ಮೂರು ಮಂದಿ ಮಂದಿರದಾಗ ಮನಕೊಂಡಾರ ಮಾರಿ ತೋರಿಸಲಾರ ಜಗತಿ ಮ